ವಿವಿಧ ಭಾರತಿ ಕನ್ನಡ 102.9 ಎಫ್ಎಂನಲ್ಲಿ ಬೆಳಿಗ್ಗೆ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. ಆತ್ಮೀಯ ಕೇಳುಗರೆ, ಅಗರ್ವಾಲ್ಸ್ ಐ ಹಾಸ್ಪಿಟಲ್ ಪ್ರಾಯೋಜಿತ ಕಣ್ಣಿನ ಆರೋಗ್ಯ ಕುರಿತು ಕಾರ್ಯಕ್ರಮ ಸರಣಿ ಜೀವನ ಬೆಳಕು ಪ್ರತಿ ರವಿವಾರ ಬೆಳಗ್ಗೆ 9:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಮೂಡಿಬರುತ್ತದೆ ಜೀವನ ಬೆಳಕು. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿ. ಇವತ್ತಿನ ಕೃಷಿ ರಂಗದಲ್ಲಿ ಮೊದಲಿಗೆ ಕೇಳೋಣ ಗ್ರಾಮಲಕ್ಷ್ಮಿ. ಗ್ರಾಮಲಕ್ಷ್ಮಿ ಗ್ರಾಮೀಣ ಮಹಿಳೆಯರಿಗಾಗಿ ಕಾರ್ಯಕ್ರಮ ಗ್ರಾಮಲಕ್ಷ್ಮಿ. ಮಲ್ಲಕ್ಕ, ಏ ಮಲ್ಲಕ್ಕ, ಬಂದೆ ಬಾರ್ಬೇಕಲ್ಲವ್ವ. ಹೊರಗ ನಿಂತು ಮಲ್ಲಕ್ಕ ಮಲ್ಲಕ್ಕ ಅಂದ್ರ ಗಡಾನ ಓಡ್ ಬರಾಕೇನೂ ನೋಡ ನನಗೊಂದಿಟ್ಟು ಕಾಲಿನ. ಹಾಗಯ್ಯವ್ವ, ಎಷ್ಟು ದಿವಸ ಆಗಿತ್ತು ನಿನ್ನ ನೋಡಿ, ನಿನ್ ಯಾವಾಗ ನೋಡೇನ ಅಂತ ಆಗಿತ್ತು. ಹೌದು, ಹಿಂಗೆ ಅನ್ನಕ್ಕಿ ಬಿಟ್ಟು ಎಲ್ಲಿ ಓಡ್ ಹೋಗಿದ್ದಿ? ಅಯ್ಯ, ನಿಂಗೇನು ಗೊತ್ತಿಲ್ಲನು, ಸುಗ್ಗಿ ಕಾಲವ ಯವ್ವ ಇದು. ನೀ ಏನವ ಆಫೀಸಿಗೆ ಹೋಗಾಕಿ, ನಿಮಗೆ ದಿವಸ ಸುಗ್ಗಿನ. ನಮಗೆ ಈ ಬರೋ ಸುಗ್ಗಿ ಐತಲ್ಲ, ಬಂಗಾರದಂಥ ಸುಗ್ಗಿ ಅಲ್ವೇ. ಇಲ್ಲಿ ನೋಡಿಲಿ, ಒಂದಿವಸ ಕಡ್ಲಿ ತಂದೀನಿ, ಆಮೇಲೆ ಇದೊಂದಿಷ್ಟು ಹುರುಳಿ ತಂದೀನಿ, ಇವನ್ ತಗೋ. ಅಕ್ಕ, ಏ ನಿಂಗಪ್ಪ, ಬಾರ ಇಲ್ಲೇ ಆ ಚೀಲ ತಗೊಂಡು ಬಾರ, ನಿಮ್ ಚಿಗವ ಕೊಡು ಅಂದಿಟ್ಟು ಹೇಳಿವೆ. ಗೊತ್ತಾತ್ ನನಗೆ, ಕಡ್ಲಿ ಕಡ್ಲಿ ಅನ್ಕೊಂಡ ಊರಿಗೆ ಹೋಗಿ ಚಂದಾಗಿ ಬೆಳಿ ತೆಗೆದು ವ್ಯಾಪಾರ ಮಾಡಿ ಏಟ್ ದಾಗಿನ ಮಾಡ್ಕೊಂಬಂದಿ ಅದನ್ನ ಹೇಳ. ಇಲ್ಲಿ ನೋಡಿಲ್ಲೇ ದಾಗಿನ ಆತು. ಮೊನ್ನೆ ನಿನ್ನ ಎದಕ್ಕೆ ನೆನಪು ಮಾಡ್ಕೊಂಡೆ ಗೊತ್ತನ? ನಾನು ನೀನು ಕಟ್ಟಿ ಮೇಲೆ ಕುಂತು ಹಾಡು ಹಾಡು ನಗ್ತಿದ್ವಲ್ಲ, ನಮ್ಮನ್ನು ಕಡ್ಲಿ ಕಿಳು ಮುಂದೆ ಹಾಡು ಹಾಡಿದ್ವಿ ಒಂದು ಸಂಕ್ರಾಂತಿ ಮುಂದೆ. ತಡಿಯಾ ಹೇಳ್ತೀನಿ, ತಡಿಯಾ ನೆನಪು ಮಾಡ್ಕೊಂಡು. ಗಿಡ ಗಿಡಕ್ಕ ಕೂತು ಕೈ ಮಾಡಿ ಹೇಳತಾವ ಹಾಡಿ ಹಕ್ಕಿ ಬಳಗ. ಗಿಡ ಗಿಡಕ್ಕ ಕೂತು ಕೈ ಮಾಡಿ ಹೇಳತಾವ ಹಾಡಿ ಹಕ್ಕಿ ಬಳಗ. ಸಂಕ್ರಾಂತಿ ಬಂತು ಸಡಗರ ತಂತು ಕುಸರಳ್ಳು ಬೆಲ್ಲದಾಂಗ. ಸಂಕ್ರಾಂತಿ ಬಂತು ಸಡಗರ ತಂತು ಕುಸರಳ್ಳು ಬೆಲ್ಲದಾಂಗ. ನೆನಪಾತನ ಮಲ್ಲಕ್ಕ ಈ ಹಾಡು? ನೆನಪು ಮಾಡಿ ಚಲೋ ಮಾಡಿದಿ. ಬಾಯಿಲೆ ತಗೋ ತಗೋ ಕಲವ, ಈ ಎಳ್ಳು ಬೆಲ್ಲ ತಗೊಂಡು ನಾನು ನೀನು ಎಳ್ಳು ಬೆಲ್ದಂಗ ಹಿಂಗ ಕುಲು ಕುಲು ಕುಲು ಕುಲು ನಕ್ಕೊಂತಿರೋ. ಆದ್ರೂ ನೋಡು, ಹಬ್ಬ ಹರಿದಿನ ಅಂತ ಬರ್ತಾವ, ಬಂದಾಗ ಅಟ್ ಬತ್ತಿವು ಪದ್ಧತಿ ಬಿಡಕಾಕೈತಿನ? ಅದು ಆಗುದಿಲ್ಲ. ಇನ್ನೊಂದು ನೋಡ್ ಮಲ್ಲಕ್ಕ, ಈ ಒಂದು ಹಬ್ಬದೊಳಗ ನಾವು ನಮ್ಮ ಮನೆಯಾಗಿನ ಸಂಬಂಧಿಕರನ್ನ ನೆನಪು ಮಾಡ್ಕೋತೀವಿ ಅನ್ನೋಕ್ಕಿಂತ ಈ ಜೊತೆಯೊಳಗನ ಆಟ ಆಡಿ ಬೆಳೆದದ್ದಂತ ಗೆಳತನ ನಾವು ಒಟ್ಟು ಮರಿದಲ್ ನೋಡ್ಬೇ. ಎಷ್ಟು ದಿನ ಆದ್ರೂ ಮರೆಯಂಗಿಲ್ಲ. ಮತ್ತೆ ಇನ್ನೊಂದು ನಿಂಗೆ ಗೊತ್ತೈತೇನ ಕಲವ, ನಾವು ಎಷ್ಟೋ ಸತಿ ಅನ್ಕೊಂತೀವಿ ನೋಡ, ವಯಸ್ಸಾತ್ ಬಿಡ, ನಮ್ಗೆ ವಯಸ್ಸಾತ್ ಬಿಡ, ಮಕ್ಕಳು ಎದೆ ಉದ್ದ ಬೆಳೆದು ಮಕ್ಕಳು ಮದ್ವೆ ಮಾಡಕ್ ಬಂದ್ವಿ ನಾವು ಅಂತೀವಿ. ಆದ್ರೂ ನೋಡ, ನೀನು ನಾನು ಸಿಕ್ಕರ ಮತ್ತ ಹೊಳೆ ಹೊಳೆ ದಂಡಿಗೆ ಹೋಗಿರ್ತೇವೆ. ಹೊಳೆ ದಂಡಿಗೆ ಹೋಗುದೇನು, ಆಮೇಲೆ ಆ ಚುನ್ಮರಿ ಬಜಿ ಕಟ್ಕೊಂಡು ಹೋಗ್ತಿದ್ವಲ್ಲವ. ಏನ್ ನಗು, ಏನ್ ನಗೋಣ ಬಿಡ ಕಲವ, ನಗತೀವಿ ಆದ್ರೂ ಒಂದೊಂದ್ಸರಿ ಅನಿಸ್ತೈತಿ ಜನ್ಮಕ್ ಒಂದ ಬಾಲ್ಯ ಜನ್ಮಕ್ ಒಂದ ಜೀವನ ಅಂತ ಹೇಳಿ. ಅಂತ ಬೇಂದ್ರೆ ಕವಿ ಹೇಳಿಲ್ಲೇನ? ಏನ್ ಹೇಳ್ಯಾರ ಹೇಳ? ನಿದ್ದೆಗೊಮ್ಮೆ ನಿತ್ಯ ಮರಣ ಎದ್ದ ಸಲ ನವೀನ ಜನನ ಅಂದಾರ. ಎಷ್ಟು ದಿವಸ ಇಂಥ ಮಾತು ಕೇಳಲಾರ್ದ ಬಣಾ ಬಣ ಆಗಿತ್ತಂತ ಹೇಳ್ತೀನಿ. ನಂಗೆ ಯಾರ ಜೋಡಿ ಮಾತಾಡಿದ್ರು ಆ ಮಾತು ಸವಿ ನೆನೆಸದಲ್ಲಿ ನೋಡ್ಬೇ. ನೀ ಇಂಥ ಚಂದ ಹೇಳ್ತೀಯಲ್ಲ, ಅದಕ್ಕೆ ಓಡಿ ಬಂದು ನೋಡಣ. ಇವತ್ತು ಹಂಗೂ ಬಂದು ಚಲೋ ಆತ ಕಲವ, ಕುಂತೀರ ಒಂದೀಟ ಉಪ್ಪಿಟ್ಟು ಹಾಕೊಂಬರ್ತೀನಿ ನಿನಗೆ, ಚಲೋ ಉಪ್ಪಿಟ್ಟು ಮಾಡಿ ನೋಡಿ. ಅದಕ್ಕೆ ಅಂತೀನಿ, ಇದು ಉಪ್ಪಿಟ್ಟು ವಾಸ ನಂಗೆ ಇರಲಿಲ್ವ, ಬೇರೆ ಅದ್ರ ಜೋಡಿ ಏನೋ ಬರಾಕತ್ತಿತ್ತು, ಎದ್ರದ್ದು ಮಾಡಿ. ಅದನ್ನ ಈ ಹಾರಕ ಅಂತ ಒಂದು ಬರ್ತೈತಿ ನೋಡು, ನವಣಿ ಸಜ್ಜಿ ಸಾವಿ ಹೇಳಿ. ಇಲ್ಲ ಅಯ್ಯೋ, ಈಗ ಮತ್ತೇನಾಗೈತೆ ಗೊತ್ತತ್ತೇನ, ಮೊದ್ಲಕ್ಕೆ ಯಾರು ಕೇಳ್ತಿದ್ದಿಲ್ಲ ಅಂತ ಬೇ, ಈಗ ಅದಕ್ಕೇನೋ ಈ ಸಾದಾ ಅಕ್ಕಿಕ್ಕಿಂತ ರೇಟ್ ಜಾಸ್ತಿ ಅಂತ. ರೇಟ್ ಬಿಡಕಲ್ಲವ, ರೇಟಿನ ಮಖ ನೋಡ್ಬೇಡ, ಆರೋಗ್ಯಕ್ಕೆ ಎಷ್ಟು ಅನುಕೂಲ ಆಕೈತಿ. ಹೌದಯ್ಯವ್ವ, ಭಾಳ ಐತಂತಿದ್ರ. ಅದಕ್ಕೆ ನೋಡು, ಇವಕ್ಕ ಮಿಲೆಟ್ಸ್ ಅಂತಾರ, ತೃಣ ಧಾನ್ಯಗಳು ಅಂತ ಕರೀತಾರ. ಇಂಗ್ಲಿಷ್ನಾಗ ಏನಂತಾರ? ಮಿಲೆಟ್ಸ್ ಅಂತಾರ. ಮಿಲೆಟ್ಸ್, ಇದ್ರದ್ದು ಮಹತ್ವ ಭಾಳ ಐತಿ. ಈಗ ನೋಡು, ನವಣಿ ಹಾಕಿ ಬಿಸಿಬೇಳೆ ಬಾತ್ ಮಾಡ್ತಾರ. ಅಯ್ಯೋ ನಮ್ಮ ಇಡ್ಲಿ ಮಾಡ್ತಾರ. ಹೌದು, ನಿಂಗೆ ನವಣಿದ ಇನ್ನೊಂದು ಹೇಳ್ತೀನಿ ಕೇಳಿಲ್ಲೇ. ನಮ್ಮ ಅಮ್ಮಗ ಯಾವಾಗ್ರ ಒಂದಿಟ್ಟು ಪಿತ್ ಆಗೈತಿ ಅಂದ್ರೆ ಸಾಕವ, ನವಣಿ ತುಪ್ಪದಾಗ ಹುರಿತಿದ್ಲು, ಒಂದಿಟ್ಟು ಬೆಲ್ಲ ಹಾಕಿ ಹಾಲು ಹಾಕಿ ಅದನ್ನು ಪಾಯಸ ಮಾಡ್ತಿದ್ಲಿ ಬೇಮಲ್ಲಕ್ಕ. ಏನು ಗುರುಚ್ಯವಾಯವ್ವ, ಬಾಡ ರುಚಿ ಬಿಡು. ಮತ್ತೀಗ ಸಂಕ್ರಾಂತಿ ಮಾಡಿ ಬಂದಿ ಇಲ್ಲ? ಹ್ಞೂ, ಮಾಡಿ ಬಂದಲ್ಲ. ಮತ್ತೆ ಸಜ್ಜಿ ರೊಟ್ಟಿ ಮಾಡಿಲ್ಲ ನೀನು? ಏನ್ ತಳೋಗ ರೊಟ್ಟಿ ಮಾಡಿದ್ರೆ ನಮ್ಮ ಹಿರಿಯ ಕುರು ಕುರು ಅಂತ ತಿಳ್ಕೋತಾಡಿದ ಪಲ್ಯ ಬೇಡ ಏನು ಬೇಡ ನೋಡು. ಅಲ್ಲ, ಆ ಸಜ್ಜಿ ರೊಟ್ಟಿಗೆ ಬೆಣ್ಣೆ ಮೊಸರು ಚಟ್ನಿ ಇದ್ರ ಎಂತ ಮೃಷ್ಟಾನ ಭಜನ ರುಚಿಯವಾಯವ್ವ. ಅದಕ್ಕೆ ಹೇಳ್ತೀನಲ್ಲ, ಪ್ರತಿ ಸಲ ನಾ ರೊಟ್ಟಿ ಮಾಡಿ ಮುಂದೆ ಮಲ್ಲಕ್ಕ ಒಂದೆರಡು ಕೊಟ್ಟು ಕಳ್ಸ್ಬೇಕಂತೀನಿ. ಇವ ನಮ್ಮ ಮನ್ಯಾಗ ಮಕ್ಳು ಖಾಲಿ ಇರೋದಿಲ್ಲ ಬೇ. ಈಗ ನೋಡಕ್ಕಲ್ಲವ್ವ, ಹೆಂಗೂ ಬಂದು ಕೈ ತೊಳ್ಕೊ ಅಟ್ಟ. ಹಾ, ಈ ಹಾರಕದ ಉಪ್ಪಿಟ್ಟು ತಿಂದು ನೋಡು ಹೆಂಗಾಗೈತಿ ಅಂತ ಹೇಳ ನಂಗ. ಅಲ್ಲ, ಇದನ್ನ ನಾನು ತಿನ್ಕೋತ ನೀ ಏನ ಹೇಳಕತ್ತಿದ್ದಿ ನೋಡು. ಅದನ್ನ ನೋಡ್ ನಿಂಗ, ಈ ತೃಣಧಾನ್ಯ ಅಂದ್ರ ಇದ್ರೊಳಗೆ ಏನೇನು ಪೋಷಕಾಂಶ ಇರ್ತಾವ, ಹೆಂಗ ಉಪಯೋಗಿಸ್ಕೋಬೇಕು, ಎಷ್ಟು ಪೋಷಣ ಭರಿತ ಈ ಆಹಾರ ಇರ್ತಾವ ಅನ್ನೋದ್ರ ಬಗ್ಗೆ ನಮ್ ಗೆಳತಿ ಆ ಉಮಾ ಕುಲಕರ್ಣಿ ಅಂತ ಈ ಕೃಷಿ ವಿಶ್ವವಿದ್ಯಾಲಯದೊಳಗ ಆಹಾರ ಮತ್ತು ಪೋಷಣ ವಿಭಾಗದ ಮುಖ್ಯಸ್ಥರವ್ರು. ಹೌದು, ಅಲ್ಲೇ ಅದ ಆಫೀಸ್ ಕೆಲಸ ಮಾಡಕ್ಕೆ ಪಂಚಾಯತ್ ಪಾರಕಂತಾರಂತ ಆಕೆಗೆ, ಆಕಿ ಬಿಸ್ಕೋಟ ತಂದಿದ್ಲು ನೋಡ್ ಮತ್ತ. ಈಗ ಬಾಯಿಗ ನೀ ಹಿಂಗ ತಿನ್ಕೋಂತ ಕುಂತ ಉಮಾ ಕುಲಕರ್ಣಿ ಅವರು ಏನ್ ಹೇಳ್ತಾರ ಇದ್ರ ಮಹತ್ವ ಕೇಳೋಣಲ್ಲ ಒಂದಿಟ್ಟು. ಏ ಕೇಳೋಣಲ್ಲ. ಶುಶ್ರುತ ಅಂತ ಏನ್ ಇದ್ರಲ್ಲ, ಅವ್ರೇನು ಹೇಳಿದರೆ ನೀವು ತಿನ್ನುವಂಥ ಆಹಾರ ಔಷಧಿಯಾಗಿ ನಿಮ್ಗೆ ಕೆಲಸ ಮಾಡಬೇಕು, ಔಷಧಿಯನ್ನು ಆಹಾರವಾಗಿ ತಿನ್ನಬೇಡಿ ಅಂತ ಹೇಳಿದರು. ಬರ್ತಾ ಬರ್ತಾ ಏನಾಗ್ತಾ ಇದೆ, ವಾಣಿಜ್ಯ ಬೆಳೆಗಳಿಗೆ ಜಾಸ್ತಿ ಮಹತ್ವ ಕೊಡ್ತಾ ಇರೋದ್ರಿಂದ ಈ ಕಿರುಧಾನ್ಯಗಳು ಹಿಂದೆ ಹಿಂದೆ ನಶಿಸಿ ಹೋಗ್ತಾ ಇದ್ದಾವೆ. ಆಮೇಲೆ ಇನ್ನೊಂದು ಮುಖ್ಯ ಅಂಶ ಏನಂದರೆ, ಈ ಕಿರುಧಾನ್ಯಗಳು ಅಥವಾ ಸಿರಿಧಾನ್ಯಗಳು ಅವುಗಳಲ್ಲಿ ಇಷ್ಟೊಂದು ಪೋಷಕಾಂಶಗಳಿದೆ ಅಂದರೆ ಅದನ್ನು ಸಿರಿಧಾನ್ಯ ಅಂತ ಕರೀತಾರೆ. ಇಂಗ್ಲೀಷಲ್ಲಿ ಇದನ್ನು ಮಿಲ್ಲೆಟ್ ಅಂತಲೂ ಕರೀತಾರೆ. ಸಿರಿಧಾನ್ಯಗಳಲ್ಲಿ ಏನಾಗಿದೆ ಅಂದರೆ ಅದ್ರ ಮೇಲಿನ ಸಿಪ್ಪೆ ಏನಿದೆ ಅಲ್ಲ, ನೀವು ಡಿಹಲ್ಲಿಂಗ್ ಅಂತ ಸಿಪ್ಪೆ ಬೇರ್ಪಡಿಸಿ, ಉದಾಹರಣೆಗೆ ಭತ್ತದಿಂದ ನೀವು ಅಕ್ಕಿ ತೆಗಿತೀರಾ, ಆ ಭತ್ತದ ಮೇಲಿನ ಸಿಪ್ಪೆ ತೆಗಿಬೇಕಲ್ಲ ನೀವು, ಆ ತೆಗಿಲಿಕ್ಕೆ ಬೇಕಾದಂಥ ಉಪಕರಣ ಏನಿದೆ ಅಲ್ಲ ಅದು ಇನ್ನೂ ಅಷ್ಟೊಂದು ಪ್ರಬುದ್ಧವಾಗಿ ಬೆಳೆದಿಲ್ಲ, ಹಾಗಾಗಿ ಬೇರೆ ಕಡೆ ಹೋಗಿ ಸಂಸ್ಕರಣೆಯಾಗಿ ಬರ್ತಾ ಇದೆ. ಆಮೇಲೆ ಜನರು ಏನಾಗ್ತಾ ಇದ್ದಾರೆ, ವಾಣಿಜ್ಯೀಕರಣದಿಂದ ಅವ್ರದ ಜೀವನ ಶೈಲಿ ಬದಲಾವಣೆ ಆಗ್ತಿದೆ, ಊಟದ ಪದ್ಧತಿಯಲ್ಲಿ ಬದಲಾವಣೆ ಆಗ್ತಿದೆ. ನೀವು ನೋಡ್ತಿರ್ಬೋದು ಮಕ್ಕಳ ಡಬ್ಬಗಳಲ್ಲೆಲ್ಲ ಬರೀ ಬಿಸ್ಕೆಟ್ಟು ಪಫು ಬನ್ನು ಈ ರೀತಿ, ಅಂದರೆ ಹೆಚ್ಚಿನ ಡಾಲ್ಡ ಅಂದರೆ ಕೆಟ್ಟ ಕೊಬ್ಬು ಅಂತ ಏನು ಹೇಳ್ತಿರಲ್ಲ ಅದು ಹೆಚ್ಚಿನ ಪ್ರಮಾಣದಲ್ಲಿ ಸೇವನೆ ಆಗ್ತಾ ಇದೆ. ಸ್ವಲ್ಪ ಪ್ರಮಾಣದಲ್ಲಿ ಸೇವನೆ ಏನು ತೊಂದರೆ ಇಲ್ಲ, ಮುಂದೆ ಈ ಮಕ್ಕಳು ಇದನ್ನೇ ತಿಂತಾ ಹೋತಂದರೆ ಇವ್ರಿಗೆ ಬರೋದು ಹೆಚ್ಚಿನ ತೂಕ ಬೊಜ್ಜುತನ, ತದನಂತರ ಬ್ಲಡ್ ಪ್ರೆಷರ್ ಇವೆಲ್ಲದಕ್ಕೂ ನಾಂದಿ ಹಾಡ್ತಾರೆ. ಹಾಗಾಗಿ ಹೆಚ್ಚು ಹೆಚ್ಚು ಆ ಕಡೆ ವಾಲ್ತಿರೋದನ್ನು ಈ ಜಂಕ್ ಫುಡ್ ಕಡೆ ಏನು ವಾಲ್ತಾ ಇದ್ದಾರಲ್ಲ ಅದನ್ನು ಅವ್ರನ್ನ ಈ ಕಡೆ ಕರ್ಕೊಂಬರ್ಬೇಕು. ಮೊದಲು ಮುಂದಿನ ಜನರೇಷನ್ ಅವರಿಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ, ತಿಳುವಳಿಕೆ ಕಡಿಮೆ ಆಗಿದೆ, ಅವರಲ್ಲಿ ಒಂದು ಅರಿವು ಮೂಡಿಸ್ಕೋಬೇಕಂದ್ರೆ ಕೆಲವೊಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಜನರಲ್ಲಿ ಅದ್ರ ಬಗ್ಗೆ ತಿಳುವಳಿಕೆ ಕೊಡಬೇಕಾಗಿದೆ. ಅಷ್ಟೇ ಅಲ್ಲ, ಈ ಕಿರುಧಾನ್ಯಗಳ ಒಂದು ಬಹಳ ಒಂದು ಮಹತ್ವಪೂರ್ಣ ಅಂಶ ಏನಪ್ಪ ಅಂತಂದರೆ, ಇದು ಬರಗಾಲದಲ್ಲಿ ಸಹ ಬೆಳೀತಾರೆ. ಎಲ್ಲಿ ಮಳೆಯಾಶ್ರಿತ ಪ್ರದೇಶ ಇದೆ ಅಲ್ಲಿ, ಆಮೇಲೆ ಭೂ ಫಲವತ್ತತೆ ಎಲ್ಲಿ ಕಡಿಮೆ ಇರುತ್ತಲ್ಲ ಅತಿ ಕಡಿಮೆ ಖರ್ಚಿನಲ್ಲಿ ಬೆಳೆಯುವಂಥ ಒಂದು ಧಾನ್ಯ ಇದು. ಹಾಗಾಗಿ ಇದನ್ನು ಬರಗಾಲದ ಮಿತ್ರ ಅನ್ನೋಂತನೂ ಕರೀತಾರೆ. ಹಾಗಾಗಿ ಜನರು ಈ ಬೆಳೆಗಳನ್ನೆಲ್ಲ ಬಿಟ್ಟು ವಾಣಿಜ್ಯ ಬೆಳೆಗಳತ್ತ ಗಮನ ಕೊಡ್ತಾ ಇರೋದ್ರಿಂದ ಇದ್ರ ಉತ್ಪನ್ನ ಕಡಿಮೆನೂ ಆಗ್ತಾ ಇದೆ. ಈ ಎಷ್ಟೊಂದು ಕಾರಣಗಳಿಂದಾಗಿ ಜನರಿಗೆ ಸಿಗಬೇಕಾದಂಥ ಪೌಷ್ಟಿಕಾಂಶಗಳು ಸಿಗ್ತಾ ಇಲ್ಲ. ಈ ಸಿರಿಧಾನ್ಯಗಳಲ್ಲಿ ಕೆಲವೊಂದು ಫೈಟೋಕೆಮಿಕಲ್ಸ್ ಅಂತ ಇದ್ದಾವೆ, ಕೆಲವೊಂದು ಪಾಲಿಫಿನಾಲ್ಸ್ ಕಣಗಳಿರ್ಬೋದು, ಜೊತೆಗೆ ಟ್ಯಾನಿನ್ಸ್ ಇರ್ಬೋದು, ಫೈಟೇಟ್ಸ್ ಇರ್ಬೋದು, ಬೇರೆ ಬೇರೆ ಕಣಗಳಿದ್ದಾವೆ. ದೇಹದ ರೋಗ ನಿರೋಧಕ ಶಕ್ತಿಯಲ್ಲಿ ಹೆಚ್ಚಿಗೆ ಮಾಡೋದಕ್ಕೆ ಅವು ಸಹಾಯ ಮಾಡ್ತವೆ. ಅದು ಮಾನಸಿಕ ಒತ್ತಡ ಇರ್ಬೋದು ಅಥವಾ ದೈಹಿಕ ಒತ್ತಡನೂ ಇರ್ಬೋದು. ನಿಮ್ಮ ದೇಹದಲ್ಲೆಲ್ಲ ಜೀವಕೋಶಗಳಿದ್ದಾವೆ, ಈ ಕೆಟ್ಟ ಗಣಗಣಗಳು ಉತ್ಪನ್ನ ಆದಾಗ ಜೀವಕೋಶಗಳ ಮೇಲೆ ಹೋಗ್ಬಿಟ್ಟು ಅವು ಅದನ್ನ ಆಕ್ಸಿಡೇಷನ್ ಮಾಡ್ಕೋತಾ ಹೋಗುತ್ತೆ, ಅಂದ್ರೆ ಅದನ್ನ ರಚನೆನೇ ಇದನ್ನ ಕಟ್ ಮಾಡ್ತಾ ಹೋಗ್ತಾ ಹೋಗುತ್ತೆ. ಈ ರೀತಿ ಇದು ಜಾಸ್ತಿ ಆತಂದ್ರೆ ಇದಕ್ಕೆ ಕ್ಯಾನ್ಸರ್ಗೆ ಎಡೆ ಮಾಡಿಕೊಡುತ್ತೆ. ಈ ಸಿರಿಧಾನ್ಯಗಳ ಬಳಕೆಯಿಂದ ಏನಾಗುತ್ತಂದ್ರೆ, ಇದರಲ್ಲಿ ಇರುವಂತಹ ಒಳ್ಳೆ ಅಂಶಗಳು ಫೈಟೋಕೆಮಿಕಲ್ಸ್ ಏನಿದೆ ಅಲ್ಲ, ಅವು ಆಂಟಿ ಆಕ್ಸಿಡೆಂಟ್ ತರ ಕೆಲಸ ಮಾಡಿ ಈ ಕೆಟ್ಟ ಕಣಗಳನ್ನೆಲ್ಲ ತಾವೇ ತಗೊಂಡ್ಬಿಡ್ತವೆ. ಹಾಗಾಗಿ ಈ ಫೈಟೋಕೆಮಿಕಲ್ಸ್ ಇರೋದ್ರಿಂದನೇ ಅಂದ್ರೆ ಪೋಷಕಾಂಶಗಳ ಜೊತೆಗೆ ಈ ಕಣಗಳಿದ್ದಾವೆ, ಈ ರೀತಿ ಅವು ಸಹಾಯ ಮಾಡ್ತವೆ. ಈ ಸಿರಿಧಾನ್ಯಗಳಲ್ಲಿ ನಾರಿನ ಅಂಶ ಏನಿದೆ, ಡಯಟರಿ ಫೈಬರ್ ಅಂತ ಏನು ಕರಿತೀರಲ್ಲ, ಅದು ಸುಮಾರು 12 ತನ ಇದೆ. ನಿಮ್ಮ ಅಕ್ಕಿ ಮತ್ತು ಗೋಧಿ ಅಥವಾ ಬೇರೆ ಜೋಳ ಹಿಂಗೇನಾದ್ರು ತೊಗೊಂಡ್ರೆ ಅಕ್ಕಿ ಗೋಧಿಯಲ್ಲಂತೂ 0.1, 0.2 ಅಥವಾ 0.5, 0.6 ಇಷ್ಟೇ ಇದೆ. ಈ ಕಿರುಧಾನ್ಯಗಳಲ್ಲಿ ನಿಮಗೆ ಸುಮಾರು

ಕಲ್ಲವ್ವ, ನಿನಗ ಇವತ್ತ ಹಾರ್ಕದ ಉಪ್ಪಿಟ್ಟು ತಿನ್ಸಿದ್ನೆ, ಮತ್ತ ಈ ತೃಣಧಾನ್ಯದ ಮಹತ್ವ ಏನನ್ನೋದನ್ನ ಹೇಳ್ಕೊಟ್ನೆ, ಮತ್ತ ಈ ಕೋಲಾಟದ ಪದ ಕೇಳಿದಿವಿ. ಇನ್ ಹಿಂಗ ಕುಂದಿರ್ತೇನ ಮನಿ ಕಡೆ ಹೋಗಿ ಅಡಿಗೆ ಗಿಡಿಗೆ ಮಾಡಕದಿಯ? ಮನಿ ಕಡೆ ಹೋಗಿ ನಮ್ಮ ಮಲ್ಲಕ್ಕನ ಮನೆಗೆ ಹೋದದ್ದ ಮಹತ್ವ ಏನು ಅನ್ನೋದು ನಮ್ಮ ಹಿರಿಯಾಗ ಹೇಳಿ ನೀ ಉಪ್ಪಿಟ್ಟು ಮಾಡಿದ್ದೆಲ್ಲ ಅದನ್ನೊಂದಿಟ್ಟು ಕಟ್ಟಿ ಕೊಟ್ಟಿಯಲ್ಲ, ಈಗ ಅದನ್ನು ನಮ್ಮ ಹಿರಿಯಾಗ ಕೊಡ್ತೀನಿ. ಕೊಟ್ಟು ಮತ್ತಿನ್ನೊಂದಿಷ್ಟು ಅವನ್ನೆಲ್ಲ ಹಾಕೋಣಪ್ಪ ಅಪ್ಪ ಹೊಲ್ದಾಗ ನೀ ಹೇಳಿದ್ದ ಕರೆಯವು ಅಂತ ಹೇಳಿ ಕುಂದಿರ್ತೀನಿ ನೋಡುವ ನಾನು. ಮತ್ತೆ ನೀ ಬೆಳೆದ ಮ್ಯಾಗ ಖರೀದಿ ಮಾಡಕ್ ನಾನ ಬರ್ತೀನಿ ಮತ್ತು ನೀ ಖರೀದಿ ಯಾಕ ನೀ ಗೆಳತಲ್ಲನ ಮೊದ್ಲೇಕ ಪೂಜೆ ಏನ್ ಮಾಡ್ತೀನಲ್ಲ ಆ ಕಣದಾಗಿಂದನ ಮೊದ್ಲೇಕ ನಿನ್ನ ಮನೆಗೆ ಕೊಟ್ಟು ನನ್ನ ಮನೆಯಾಗ ಇಟ್ಟುಕೊಂಡು ಆಮೇಲೆ ನಾನು ಪ್ಯಾಟಿ ಕಳಿಸ್ತೀನಿ ನೋಡುವ. ನಡಿ ನಡಿ ಈಗ ಬಡ ಬಡ ಮುಂದಿನ ಕೆಲಸ ಆಟ ಮಾಡೋಣಂತ ನಡಿ. ಇದು ಇಂದಿನ ಗ್ರಾಮಲಕ್ಷ್ಮಿ ಕಾರ್ಯಕ್ರಮ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್ ಹಾಗೂ ಉಷಾ ಕುಲಕರ್ಣಿ. ಇನ್ನು ಮುಂದೆ ಕೇಳೋಣ ಬಾಗಲಕೋಟೆ ತಾಲೂಕು ಬೆಳಗಿಯ ಬಿಎಂ ಭಜಂತ್ರಿ ಹಾಗೂ ಸಂಘಟಕರಿಂದ ಸಂಪ್ರದಾಯ ನಿವಾದನ 9 ಮಾತ್ರ ರೂಪತಾಳ.